ಹೊಚ್ಚ ಹೊಸ ಶೋರೂಮ್ ಈಗ ಮಂಗಳೂರಿನ ಮಣ್ಣಗುಡ್ಡದಲ್ಲಿ ನಿಮಗಾಗಿ ಶುಭಾರಂಭಗೊಂಡಿದೆ. ಆಭರಣ್ ಜುವೆಲ್ಲರ್ಸ್, ಕರ್ನಾಟಕ ಬ್ಯಾಂಕ್ ಹತ್ತಿರ ಮಣ್ಣಗುಡ್ಡ. ವೈವಿಧ್ಯಮಯ ಚಿನ್ನಾಭರಣಗಳ ಆಯ್ಕೆಗೆ ಆಭರಣ್ ಜುವೆಲ್ಲರ್ಸ್. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ: ವಿಶ್ವಾಮಿತ್ರ ಪ್ರತಾಪ. ಭಾಗವತರು: ಬಲಿಪ ಪ್ರಸಾದ್ ಭಟ್. ಮದ್ದಳೆ: ಆನಂದ ಗುಡಿಗಾರ್ ಕಿರ್ವಾಸೆ. ಚೆಂಡೆ: ರಾಮಕೃಷ್ಣ ಕಾಮತ್ ನಿಡ್ಡೋಡಿ. ಕೇಳಿ ವಿಶ್ವಾಮಿತ್ರ ಪ್ರತಾಪ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಜಯ ಜಯ ಭುವನ ವಿನಾಯಕಿ, ಜಯ ಜಯ ಭಾಗ್ಯ ವಿದಾಯಕಿ, ಪುತ್ರಿಯ ಸರಸಿರು ಹಾ ಈಗ ಗುರುಗಳಾಗಲ ಪ್ರಯೋಗ ಕೃತಿಗೆ ನಿನ್ನ ಚಿತ್ತದೊಲವ ಮನದೊಲರಿತೆಯೇನ ಮಾಡಲಿ ನಿನ್ನ ಚಿತ್ತದೊಲವ ಮನದೊಳರಿತೆ ಏನ ಮಾಡಲಿ ಎನಗೆ ಬಂದ ಭವನೆಯನ್ನು ನಿನಗೆ ಬೇಡುವೆನು ಘನ ಶತಾಧ್ವರಗಳ ಫಲವ ಎನಗೆ ಕೊಡಿಸಿರಿಷ್ಟಿ ಅದೊಳೆನು ತಗುರು ಸುತರ್ಗೆ ನುಡಿದೆ ವಿನಯದಿಂದಲಿ ತನಯ ನಿನ್ನ ಚಿತ್ತದೊಲವ ಮನದೊಳರಿತೆ ಏನ ಮಾಡಲಿ Thank you. ಬೇಡಿಕೆ ಕರೆ ಕರೆದು ಆ ಕಟ ಏನು ತಂಗಾ ಯಾರು ನೂಕಿದರಿನ್ನು ತನು ಜರಿತವ ಉದಿ ವ್ಯಥೆಯು ನನಗೆ ಬೀಳುವ ಮಧ್ಯ ಮಾರ್ಗದಿ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ವಿಶ್ವಾಮಿತ್ರ ಪ್ರತಾಪ, ಭಾಗವತರು ಬಲಿಪ ಪ್ರಸಾದ್ ಭಟ್, ಮದ್ದಳೆ ಆನಂದ ಗುಡಿಗಾರ್ ಕೆರುವಾಸೆ, ಚೆಂಡೆ ರಾಮಕೃಷ್ಣ ಕಾಮತ್ ನಿಡ್ಡೋಡಿ. ಯಕ್ಷಗಾನದ ಹಾಡುಗಳನ್ನು ಇದುವರೆಗೆ ಕೇಳಿದಿರಿ. ಈಗ ಕೆಲವು ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಾಗಿ ಎಸ್ ಜಾನಕಿ ಅವರ ಹಾಡಿದ ಗೀತೆ. ಬಾಯ್ ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಅಸುರ ವಸುಧೆಯಲ್ಲಿ ನೀ ಬಂದು ನೆಲೆಗೊಂಡೆಯ ಕೊಲ್ಲೂರ ಮಾತೆ ದೇವಿ ಲಲಿತೆ ಕೊಲ್ಲೂರ ಮಾತೆ ದೇವಿ ಲಲಿತೆ ಮೂಕಾಂಬಿಕೆ ಜಗದಂಬಿಕೆ ಮೂಕಾಂಬಿಕೆ ಜಗದಂಬಿಕೆ ಎತ್ತೇರೆ ಕೆಂಪಾರತಿ ಹಾ ಚಕ್ರವರ ಪದ್ಮಪಾಣಿಗೆ ಚಾಮುಂಡಿ ಮೂಕಾಂಬಿಕೆಗೆ ಎತ್ತಿವೆ ಕೆಂಪಾರತಿ ನಿತ್ಯೆಗೆ ಸತ್ಯೆಗೆ ಐಸಿರಿ ನೀಡುವ ಶ್ರೀಧನ ಲಕ್ಷ್ಮಿಗೆ ಹರಿಯರಸಿಗೆ ನಾರಾಯಣಿಗೆ ತನ್ನೀರೆ ತಂಪಾರತಿ ಐದೆಗೆ ಮುತ್ತೈದೆಗೆ ಶಂಖ ಚಕ್ರವರ ಪದ್ಮಪಾಣಿಗೆ ಚಾಮುಂಡಿ ಮೂಕಾಂಬಿಕೆಗೆ ಐಸಿರಿ ನೀಡುವ ಶ್ರೀಧನ ಲಕ್ಷ್ಮಿಗೆ ಹರಿಯರಸಿಗೆ ನಾರಾಯಣ